ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ, ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ. ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಚೆರುವಿನ ಬಲೆಯಲ್ಲಿ ಒಲವಿನ ಮೀನು, ಚೆರುವಿನ ಬಲೆಯಲ್ಲಿ ಒಲವಿನ ಮೀನು, ಸೆರಗಿನ ಗಿರಿಯಲ್ಲಿ ವಿಲವಿಲ ಹಾಡುನ, ಧರೆಗೇಳಿದ ಸರಿ ನಗುವೆ ನಿನಗೆ ಇಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಕಮಲ ವಿಮಲ ಮಲ್ಲಿಗೆ ಕಣ್ಣು ಹೃದಯ ಮನಸ್ಸು, ರಾತ್ರಿ ರಾಣಿ ನೈದಿರಿ ನಿನ್ನ ಮೈಯೇ ಸೊಗಸು, ಪ್ರೇಮ ಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ. ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ. ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ.